ಡಾಕ್ಟರ್ ಮೋಹನ್ ಕುಮಾರ್ ಅವರು ಈಗ ಸದ್ಯದಲ್ಲಿ ಕೆ ಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಸನ್ಯಾಸಿಪುರದಲ್ಲಿ ಹೈನುಗಾರಿಕೆ, ಭತ್ತ ಹಾಗೂ ಕಬ್ಬಿನ ಬೆಳೆಗಳ ಕೃಷಿ ಜೊತೆಗೆ ಹಾಲಿನ ಉತ್ಪಾದಕರ ಸಹಕಾರಿ ಸಂಘವನ್ನು ಸಹ ಸ್ಥಾಪನೆ ಮಾಡಿಕೊಂಡು ಒಂದು ರೀತಿ ನೆಮ್ಮದಿಯ ಬದುಕನ್ನೇ ನಡೆಸ್ತಾ ಇದ್ದಾರೆ. ಮೋಹನ್ ಕುಮಾರ್, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ನೀವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರಿ ಒಂದು ಅಧ್ಯಯನ ಕ್ಷೇತ್ರದಲ್ಲಿ. ನೀವು ಅರ್ಥಶಾಸ್ತ್ರ ಓದಿದ್ರಿ, ಸಹಕಾರಿ ತತ್ವಗಳನ್ನು ನೀವು ತಿಳ್ಕೊಂಡ್ರಿ, ಅದನ್ನು ಅಭ್ಯಾಸ ಮಾಡಿದ್ರಿ, ಹಾಗೆಯೇ ಬೇರೆಯವ್ರಿಗೂ ತಿಳಿಸ್ಕೊಟ್ರಿ, ಸಂಶೋಧನೆ ಮಾಡಿದ್ರಿ, ಆ ನಂತರದಲ್ಲಿ ಹೈನುಗಾರಿಕೆಗೆ ಬಂದು ನಿಂತ್ರಿ. ಏನು ಈ ಒಂದು ಪ್ರಯಾಣದ ಬಗ್ಗೆ ನಮಗೊಂಥರ ಕುತೂಹಲ ಇದೆ ಹೇಳಿ, ಇದೆಲ್ಲ ಹೇಗಾಯಿತು? ಸಹಕಾರ ಅಧ್ಯಯನ ಮಾಡುವಾಗಲೇ ನಾವು ಒಂದು ಏನನ್ನ ಅನ್ಕೋತೀವಿ ಅಂತ ಅಂದರೆ, ಸಹಕಾರ ಅನ್ನುವುದೇ ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ ಅನ್ನೋ ತತ್ವದಡಿನಲ್ಲಿ ನಾವು ಅಧ್ಯಯನವನ್ನು ಕೈಗೊಳ್ತೀವಿ. ಆ ಅಧ್ಯಯನವನ್ನು ಅಕ್ಷರಶಃ ನಾನು ಅದನ್ನು ಕೃತಿ ರೂಪಕ್ಕೆ, ಕೃತಿಯಾಗಿರೋದನ್ನ ಚಾಲನೆ ಕೊಡಬೇಕು ಅನ್ನೋದು ನನ್ನ ಒಂದು ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ನನಗೆ ಯಾವ ರಂಗವನ್ನು ಆಯ್ಕೆ ಮಾಡಿಕೊಂಡ್ರೆ ನಾನು ನಾಲ್ಕಾರು ಜನರಿಗೆ, ಅಂದರೆ ನನ್ನೊಬ್ಬನಿಂದ ನಾಲ್ಕಾರು ಜನರಿಗೆ ಸಹಾಯವಾಗುತ್ತೆ ಅಂತ ಯೋಚನೆ ಮಾಡಿದಾಗ ನಾನು ಕೃಷಿ ಮತ್ತು ಹೈನುಗಾರಿಕೆ ಎರಡನ್ನ ಆಯ್ಕೆ ಮಾಡಿಕೊಂಡೆ. ಹೈನುಗಾರಿಕೆನಲ್ಲಿ ಒಂದು ಸಹಕಾರ ತತ್ವದಡಿನಲ್ಲಿ ಸಹಕಾರ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನೇ ಸ್ಥಾಪನೆ ಮಾಡಿ ಇಡೀ ಊರಿನ ಹಾಲನ್ನು ಸಂಗ್ರಹಿಸುವ ಮೂಲಕ ಅವ್ರಿಗೆ ಆರ್ಥಿಕವಾಗಿ ಉತ್ತೇಜನವನ್ನು ನೀಡೋದ್ರತ್ತ ಒಂದು ಹೆಜ್ಜೆ ಮುಂದೆ ಹೋದೆ. ಹಾಗೆ ನನಗೆ ನನ್ನ ವೈಯಕ್ತಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಹೈನುಗಾರಿಕೆ, ಹೈನು ಉದ್ಯಮವನ್ನು ಶುರು ಮಾಡಿದೆ. ಆ ಹೈನು ಉದ್ಯಮದಲ್ಲಿ ನನ್ನ ಆರ್ಥಿಕ ಅಭಿವೃದ್ಧಿ ಆಗಿತ್ತು, ಜೊತೆಗೆ ಗ್ರಾಮದ ಸಣ್ಣ ಸಣ್ಣ ಮಹಿಳಾ ರೈತರ ಅವರ ಆರ್ಥಿಕ ಚೇತನ ಹೆಚ್ಚಾಯಿತು. ಇದು ಒಂದು ಸಹಕಾರ ಓದಿದ್ದಕ್ಕೆ ನನಗೆ ಒಂದು ಸಾರ್ಥಕವಾದಂತಹ ಬದುಕನ್ನು ಅನ್ನಿಸ್ತು, ಸಾರ್ಥಕವಾಗಿದ್ದಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಅದರ ನಂತರ ನನಗೆ ಏನನ್ನಿಸ್ತು, ಹೌದು, ನಾವು ಹೈನುಗಾರಿಕೆ ಒಂದೇ ಮಾಡೋದ್ರಿಂದ ಕೇವಲ ನನಗೆ ಅಷ್ಟೇ ಒಂದು ತಕ್ಕಮಟ್ಟಿಗಿನ ಆರ್ಥಿಕವಾದಂಥ ಆದಾಯ ಬರುತ್ತೆ, ಇದ್ರ ಜೊತೆಗೆ ನಾನು ಬೇರೆ ಏನನ್ನು ಮಾಡಬಹುದು ಅಂತ ಅಂದ್ಕೊಂಡು ಹೋದಾಗ ನನಗೆ ಇದ್ದಂತಹ ಜಮೀನಿನಲ್ಲಿ, ಅಂದರೆ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿನಲ್ಲಿ ಕಬ್ಬು ಬೆಳೆಯನ್ನು ಶುರು ಮಾಡಿದೆ. ಕಬ್ಬು ಬೆಳೆಯನ್ನು ಶುರು ಮಾಡಿ ನಂತರ ಉಳಿದ ಅರ್ಧ ಕಬ್ಬು ಬೆಳೆಯನ್ನು ಮಾಡಿದ್ದೀನಿ, ಅರ್ಧ ಮೆಕ್ಕೆಜೋಳ ಮತ್ತು ಭತ್ತವನ್ನು ಬೆಳೆದುಕೊಳ್ಳೋದಕ್ಕೆ. ಮೆಕ್ಕೆಜೋಳ ಎಲ್ಲಿ ಸಹಾಯಕ್ಕೆ ಬರುತ್ತೆ ಅಂತಂದರೆ, ಭತ್ತವನ್ನು ಬೆಳೆಯೋದ್ರಿಂದ ನಾವು ನಮ್ಮ ಆಹಾರ ಉತ್ಪಾದನಾ ಕ್ರಮಕ್ಕೆ ಬಳಸ್ಕೊಳ್ತಾ ಇದ್ದೀವಿ, ಅದರ ಹುಲ್ಲು ಹಸುಗಳಿಗೆ ಆಯಿತು ಒಂದು ಕಡೆ. ಮೆಕ್ಕೆಜೋಳ ಸಂಪೂರ್ಣವಾಗಿ ಹಸುಗಳಿಗೋಸ್ಕರನೇ, ಅಂದರೆ ನಮಗೆ ಎಲ್ಲಿ ಹೈನೋದ್ಯಮಕ್ಕೆ ಪ್ರತಿ ರೈತರಿಗೆ ಏನು ಸಮಸ್ಯೆ ಆಗ್ತಾ ಇರುತ್ತೆ ಅದಕ್ಕೆ ಹಸಿರು ಮೇವನ್ನು ಒದಗಿಸುವಾಗ ಅದರ ಹೆಚ್ಚು ಖರ್ಚು ಅಲ್ಲಿ ಬರ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ, ಬಂದಂಥ ಆದಾಯ ಎಲ್ಲ ಆದಾಯವನ್ನು ಸರಿಪಡಿಸ್ಕೋಬೇಕು ಅಥವಾ ಖರ್ಚನ್ನು ಸರಿ ಮಾಡ್ಕೋಬೇಕು, ನಮಗೆ ಆದಾಯ ಹೆಚ್ಚು ಮಾಡ್ಕೋಬೇಕು ಅಂದಾಗ ನಮಗೆ ಬರುವಂಥದ್ದು ಮುಖ್ಯವಾಗಿ ಹಸಿರು ಮೇವು, ಹಸಿರು ಮೇವು ಮತ್ತು ಮೆಕ್ಕೆಜೋಳ. ಮೆಕ್ಕೆಜೋಳವನ್ನು ಹಾಕೋದ್ರಿಂದ, ಅಂದರೆ ಕಾಳು ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಹಾಲು ಉತ್ಪಾದನೆಯೂ ಹೆಚ್ಚಾಗುತ್ತೆ, ಹಸಿರು ಮೇವೂ ಹಸುಗಳಿಗೆ ಸಿಗ್ತಾ ಇರುತ್ತೆ. ಈ ಕಾರಣಕ್ಕಾಗಿ ನಾನು ಕೃಷಿ ಭೂಮಿಯನ್ನು ಆಯ್ಕೆ ಮಾಡಿಕೊಂಡಂಥವನು. ಕೃಷಿ ಭೂಮಿಯಲ್ಲಿ ನಮಗೆ ಮತ್ತು ಹಸುಗಳಿಗೆ, ಅಂದರೆ ಹೈನು ಉದ್ಯಮಕ್ಕೆ ಎರಡಕ್ಕೂ ಉಪಯೋಗ ಆಗೋ ರೀತಿಯಲ್ಲಿ ನಾನು ಕೃಷಿಯ ಚಟುವಟಿಕೆಯನ್ನು ಕೈಗೊಳ್ತಾ ಬಂದೆ. ಅಂದರೆ ಇದೊಂದು ಸಹಕಾರಿ ತತ್ವದ ಆಧಾರದ ಮೇಲೆ ಆರ್ಥಿಕತೆಯನ್ನು ನಾವು ಅಭಿವೃದ್ಧಿ ಮಾಡುವಂಥದ್ದು, ಬಲಪಡಿಸುವಂಥದ್ದು, ಈ ರೀತಿಯ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತೀವಿ. ಬಹಳ ಯಶಸ್ವಿಯಾಗಿ ಅದು ನಡೀತಾ ಇದೆ. ಡಾಕ್ಟರ್ ಮೋಹನ್ ಕುಮಾರ್ ಅವರು ಹೇಳಿ, ಹೈನುಗಾರಿಕೆ ನಿಮಗೆ ಬಹುಶಃ ಬಾಲ್ಯ ಕೃಷಿ ಕುಟುಂಬನ ನಿಮ್ಮದು? ಹೌದು, ನಾನು ನಮ್ಮ ತಂದೆಯವರು ಕೃಷಿಕರಾಗಿದ್ದರು, ಕೃಷಿಕ ಬದುಕಿನೊಂದಿಗೆ ನಮ್ಮದು ಓದು ಬರಹಗಳು ಸಾಗ್ತಾ ಬಂತು. ಅಂದರೆ ಅವರ ಒಡನಾಟದಿಂದ, ಅಂದರೆ ಮನೆಯಲ್ಲಿ ಇದ್ದಾಗ ನಾವು ಕೃಷಿ ಚಟುವಟಿಕೆಯಲ್ಲಿ ರಜಾ ದಿನಗಳಲ್ಲಿ ಮತ್ತು ಈ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ಕೃಷಿನಲ್ಲೇ ತೊಡಗಿಸ್ಕೊತಾ ಇದ್ವಿ. ತೊಡಗಿಸ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ಇದು ಸಂಪೂರ್ಣವಾದ ಪರಿಚಯ ಕ್ಷೇತ್ರ. ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿರುವಂಥವ್ರು ಬೇರೆ ಮಕ್ಕಳುಗಳು ನೋಡಿ ಕಲಿಯೋದೇ ಹೆಚ್ಚಾಗಿರ್ತದೆ. ಅಂಥವ್ರು ಆ ಉದ್ಯಮನೇ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಹೊಸ ಹೊಸ ಉದ್ಯಮಗಳನ್ನು ನಾವು ಹುಡುಕೊಂಡು ಹೋಗಬಾರ್ದು. ಯಾಕೆಂದರೆ ನನಗೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಸು ಸಾಕಾಣಿಕೆ ಮತ್ತು ಕೃಷಿ ಎರಡೂ ನಮ್ಮ ತಂದೆಯವರಿಂದ ನಮಗೆ ಪರಿಚಯವಾಗಿದ್ದಂಥದ್ದು. ಇದು ಯಾವುದೇ ಉದ್ಯಮದ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಯುವಕರಿಗೂ ನಾನು ಹೇಳೋದು ಏನಂತ ಅಂದರೆ, ಮುಖ್ಯವಾಗಿ ಅವರು ಏನನ್ನು ಅವ್ರ ತಂದೆ ಅಥವಾ ಇವರು ಅವಲಂಬಿಸಿ ಆರ್ಥಿಕವಾಗಿ ಕಂಡುಕೊಂಡಿರ್ತಾರೋ ಜೀವನ ಸಾಗಿಸೋದಕ್ಕೆ, ಜೀವನ ಸಾಗಿಸೋದಕ್ಕೆ ಆರ್ಥಿಕ ಮಾರ್ಗವನ್ನು ಕಂಡುಕೊಂಡಿರ್ತಾರಲ್ಲ, ಆ ಮಾರ್ಗವನ್ನು ನೀವು ಉತ್ತಮೀಕರಿಸಿಕೊಂಡು, ಅಂದರೆ ತಂತ್ರಜ್ಞಾನ ಆಗಬಹುದು ಅಥವಾ ಇನ್ನಿತರೆ ಮೂಲಗಳನ್ನು ಹುಡುಕಿ ಅದರಿಂದ ಆದಾಯವನ್ನು ಬರುವಂತಹ ಗೊತ್ತಿರುವಂಥ ಕೆಲಸಗಳನ್ನು ಕೈ ಹಾಕಿ ಮಾಡೋದ್ರಿಂದ ಆದಾಯವನ್ನು ಜಾಸ್ತಿ ಗಳಿಸಬಹುದು. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ, ನಾನು ಕೃಷಿ ಚಟುವಟಿಕೆಗಳಿಗೆ ಮತ್ತು ಹೈನುಗಾರಿಕೆಗೆ ಯಾಕೆ ಬಂದೆ ಅಂತಂದರೆ, ನನಗೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಅಷ್ಟೊಂದು ಅನುಭವ ಇಲ್ಲ, ಅನುಭವ ಕಡಿಮೆ. ನಾನು ಚಿಕ್ಕದ್ರಿಂದ ಇದನ್ನು ಯಾವ ರೀತಿ ಮಾಡಿದ್ರೆ, ಅಥವಾ ಕಬ್ಬು ಬೆಳೆ, ಭತ್ತ ಬೆಳೆ ಅಥವಾ ಹಸು ಸಾಕಾಣಿಕೆ, ನನಗೆ ಚಿಕ್ಕದ್ರಿಂದ ನನ್ನ ಒಂದು ಹಂತ ಹಂತವಾಗೂ ಸಣ್ಣ ಎಳೆ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು, ಇದನ್ನು ಇನ್ನೂ ಉತ್ತಮೀಕರಿಸಿದ್ರೆ ನನಗೆ ಆದಾಯ ಹೆಚ್ಚು ಅನ್ನೋದು ನನಗೆ ಗೊತ್ತಿದೆ. ಈ ನೀರಾವರಿಯನ್ನು ಯಾವ ರೀತಿ ಬಳಸ್ಕೋಬೇಕು, ನೀರನ್ನು ಯಾವ ರೀತಿ ಬಳಸ್ಕೋಬೇಕು, ಅಥವಾ ಹಸುಗಳ ಸಾಕಾಣಿಕೆ ಯಾವ ರೀತಿ ಮಾಡ್ಕೋಬೇಕು, ಇದೆಲ್ಲ ಗೊತ್ತಿರೋದ್ರಿಂದ ನನಗೆ ಈ ಕೆಲಸ ಸುಗಮ ಆಯ್ತಾ ಇತ್ತು. ಆ ಕಾರಣಕ್ಕೋಸ್ಕರನೇ ನಾನು ಹೈನುಗಾರಿಕೆ ಮತ್ತು ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಹೈನುಗಾರಿಕೆ ಬಗ್ಗೆ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ, ಪ್ರಾರಂಭದಲ್ಲಿ 2 ಹಸುವಿಂದ ಪ್ರಾರಂಭ ಮಾಡಿದೆ, ಈಗ ಒಟ್ಟು ಎಷ್ಟು ಹಸುಗಳಿದೆ, ಆ ಬಗ್ಗೆ ಒಂದು ಚಿತ್ರಣ ನೀಡಿ. ಈಗ ನನಗೆ ಒಟ್ಟು ಇವಾಗ 18 ಹಸುಗಳಿದೆ. 18 ಹಸುಗಳು ಅಂತಂದರೆ ನಾವು 2 ಭಾಗವಾಗಿ ಮಾಡ್ಕೋಬೇಕಾಗತ್ತೆ. ಏಕೆಂದರೆ 18 ಹಸುಗಳು ನಮಗೆ ಹಾಲನ್ನು ನೀಡುವುದು 6-8 ತಿಂಗಳು, ಅಂದರೆ ಒಂದು ಹಸು ಹಾಲನ್ನು ನೀಡುವುದು 6-8 ತಿಂಗಳು, ಇನ್ನು 4 ತಿಂಗಳು ಅದು ಗರ್ಭಧಾರಣೆಯ ಸಮಯ ಅಂತ ನಾವು ಬಿಡ್ತಾ ಇರ್ತೀವಿ. ಆ ಕಾರಣಕ್ಕೆ ಏನು ಮಾಡಬೇಕು, ಅರ್ಧ ನಮಗೆ ಸಿಗೋ ಹಾಗೆ ಮಾಡ್ಕೋಬೇಕು. ಅರ್ಧ ಅಂತ ಅಂದರೆ ಒಂದು 8 ಹಸುಗಳು ಕರಿತಾ ಇದ್ದರೆ ಆ 8 ಹಸುಗಳ ಆದಾಯವನ್ನು ಇನ್ನು 8 ಹಸುಗಳ ಗರ್ಭಧಾರಣೆಯ ಸಮಯದಲ್ಲಿ ಮೇವು ಮತ್ತು ಇದಕ್ಕೆಲ್ಲ ಸರಿದೂಗಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಆ 2 ತಂಡವಾಗಿ ಮಾಡಿಕೊಂಡಾಗ ನಮಗೆ ಇಡೀ ವರ್ಷದ 12 ತಿಂಗಳು ಆದಾಯ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ನಾನು 2 ಹಸುಗಳಿಂದ ಪ್ರಾರಂಭ ಮಾಡಿದಾಗ ನನಗೇನು ಅನಿಸ್ತಾ ಇತ್ತು, ಅಯ್ಯೋ ಆದಾಯ ಕಡಿಮೆ ಆಗ್ತಾ ಇದೆ ಅಲ್ವಾ, ಈ ಕೆಲಸ ಮಾಡೋದಕ್ಕೆ ನಾವು ಒಬ್ಬ ನಾನಾದರೂ ನಿಂತ್ಕೋಬೇಕು, ನಂದು ಇಲ್ಲ ಅಂತ ಅಂದರೆ ನಾನು ಯಾರನ್ನು ನೇಮಿಸ್ತೀನೋ ಅವರಾದರೂ ನಿಂತ್ಕೋಬೇಕಾಗಿತ್ತು. ಅಂದರೆ ಒಬ್ಬ ವ್ಯಕ್ತಿ 2 ಹಸುಗಳನ್ನೇನು ಮಾಡೋದ್ರಿಂದ ಅದು ಏನು ಅವನಿಗೂ ಶ್ರಮದಾಯಕವಲ್ಲ, ಆದರೆ ನನಗೆ ಆದಾಯದ ಮೂಲ ಕಡಿಮೆ. ಹಾಗೇನಾಯಿತು, ಇಬ್ಬರನ್ನ ನೇಮಕೆ ಮಾಡ್ಕೊಳ್ಳೋಣ, ಇಬ್ಬರನ್ನ ನೇಮಕ ಮಾಡಿಕೊಂಡು ಇನ್ನಷ್ಟು ಹಸುಗಳನ್ನ ಹೆಚ್ಚು ಮಾಡ್ಕೊಳ್ಳೋಣ ಅನ್ನಿಸ್ತು. ಆವಾಗ ನಮಗೆ ಅದರಿಂದ ಬಂದಂತಹ ಕರುಗಳು ಮತ್ತೆ ಇನ್ನು ಹೊಸದಾಗಿ ಸೇರಿದಂಥವು ಎಲ್ಲ ಸೇರಿ 18 ಹಸುಗಳಲ್ಲಿ ನಾವು 9 ಹಸುಗಳನ್ನು ಫಸ್ಟ್ ಟೈಮ್ ಕರೆದು ಅವು ಹಾಲು ನಿಲ್ಲ ಟೈಮ್ಗೆ ಇನ್ನೊಂದು ಕರು ಹಾಕಿ ಅವು ನಿರಂತರವಾದಂಥ ಆದಾಯವನ್ನು ಗಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ. ಇದರಿಂದ ನಮಗೇನಾಗಿದೆ ಅಂತಂದರೆ, ನನ್ನ ವೈಯಕ್ತಿಕವಾಗಿ ನನಗೆ ಆದಾಯ ಬಂದಿದೆ ಅನ್ನೋದಕ್ಕಿಂತ ಆದಾಯ ಬರ್ತಾ ಇದೆ, ಅದ್ರ ಜೊತೆಗೆ ನಾನು 4 ಜನಕ್ಕೆ ಯಾರಿಗೋ ಕೆಲಸ ಕೊಟ್ಟಿದ್ದೀನಿ, ಅಂದರೆ ಉದ್ಯೋಗ ಸಿಕ್ಕಿದೆ. ಅಂದರೆ ಅವರು ಒಬ್ಬರಿಗೆ ಬೆಳಿಗ್ಗೆ ರಾತ್ರಿ ಹೊತ್ತು ಹಸುಗಳನ್ನು ನೋಡಿಕೊಂಡು ಇಲ್ಲಿ ಕಾಯ್ಕೊಳ್ಳೋರು ಒಬ್ಬರಾದರೆ, ಬೆಳಿಗ್ಗೆ ಹೊತ್ತು ಹಾಲು ಕರಿ, ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಲು ಕರೆಯೋದಕ್ಕೆ ಇಬ್ಬರು, ಮಧ್ಯಾಹ್ನ ಹುಲ್ಲು ಹಾಕೋದು ನೀರು ಕುಡಿಸೋದಕ್ಕೆ ಒಬ್ಬರು, ಆ ರೀತಿ 4 ಜನಗಳಿಗೆ ಉದ್ಯೋಗ ಸಿಗುತ್ತೆ. ಅದು ಒಂದು ಕಡೆ. ಆ 4 ಕುಟುಂಬಗಳು ಈ ಹೈನು ಉದ್ಯಮವನ್ನು ನಂಬಿ ಜೀವನ ನಡೆಸ್ತಾ ಇದ್ದಾರೆ, ಒಂದಾದರೆ ನನ್ನ ಆರ್ಥಿಕ ಒಂದು ಚೇತರಿಕೆಗೆ ಸಹಾಯವಾಗಿದೆ. ಇದಲ್ಲದೆ ನಮಗೆ ಕೃಷಿ ಚಟುವಟಿಕೆಯನ್ನು ಕೈಗೊಳ್ತೀವಲ್ಲ ಹೈನು ಉದ್ಯಮದ ಜೊತೆ ಜೊತೆಗೆ ಹೈನುಗಾರಿಕೆಗೆ ಪೂರಕವಾಗಿ ಅಲ್ಲಿ 2-3 ಕೆಲಸದಾಳಗಳು ಬರ್ತವೆ. ಒಟ್ಟು ಏನಿಲ್ಲ ಅಂತಂದರೂ ಒಂದು 7-8 ಕುಟುಂಬಗಳು ಹೈನುಗಾರಿಕೆ ಮತ್ತು ಹೈನುಗಾರಿಕೆ ಪೂರಕವಾದಂತಹ ಇದನ್ನು ಅವಲಂಬಿಸಿ ಜೀವನ ನಿರ್ವಹಣೆ ಸಹಾಯವಾಗ್ತಾ ಇದೆ. ಮೋಹನ್ ಕುಮಾರ್ ಅವರೇ, ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ ನೀವು, ಯಾರು ಈ ರೀತಿಯ ಒಂದು ಸಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವ್ರಿಗೆ ಪರಿಚಿತ ಆಗಿರುವಂತಹ ಕ್ಷೇತ್ರದಲ್ಲಿ ಅವರು ನಾವೀನ್ಯ ತಂತ್ರಜ್ಞಾನಗಳನ್ನು ಅಳವಡಿಸುವಲ್ಲಿ ಪ್ರಯತ್ನ ಪಡಬೇಕಾಗತ್ತೆ ಅಂತ. ನೀವೇ ತಿಳಿಸಿದ ಹಾಗೆ ಈ ಕೃಷಿ ಕುಟುಂಬದ ಹಿನ್ನೆಲೆ ಇದ್ದಿದ್ದರಿಂದ ನಿಮಗೆ ಈ ಹೈನುಗಾರಿಕೆ ಆಗಲಿ ಭತ್ತ ಕಬ್ಬು ಇವುಗಳ ಕೃಷಿಯಾಗಲಿ ಪರಿಚಯ ಇತ್ತು. ಆದರೂ ಸಹ ಇಷ್ಟು ವರ್ಷಗಳ ಕಾಲ ಬೇರೊಂದು ಕ್ಷೇತ್ರದಲ್ಲಿ ಎಕನಾಮಿಕ್ಸ್, ಕೋಆಪರೇಟಿವ್ ಇದನ್ನೆಲ್ಲ ಓದಿ ಬೋಧಿಸಿ ಪುಸ್ತಕಗಳನ್ನು ಬರೆದು ಸಂಶೋಧನೆ ನಡೆಸಿ ಮತ್ತೆ ಕೃಷಿಗೆ ಬಂದಾಗ ನಿಮಗೆ ಹೇಗನ್ನಿಸ್ತು, ನೀವು ಈ ನೀರಿನಿಂದ ಹೊರಗೆ ಬಂದ ಮೀನಾಗಿದ್ರೋ ಅಥವಾ ನೀರಿನಲ್ಲೇ ಇದ್ದ ಮೀನಾಗಿದ್ರೋ ಹೇಗಿದ್ರಿ? ಇಲ್ಲ, ಅದು ಆತಂಕ ಇದ್ದೇ ಇತ್ತು. ನಾನು ಒಂದು ಸಹಕಾರ ತರಬೇತಿ ಕೇಂದ್ರದಲ್ಲಿ 3 ಉಪನ್ಯಾಸಕನಾಗಿದ್ದೆ. ಅಲ್ಲಿ ಒಂದು ಹಂತದಲ್ಲಿ ಅಂದರೆ ನಮಗೆ ಯುವಕರು ಸಹಕಾರ ವಿಷಯದಲ್ಲೇ ತರಬೇತಿ ಪಡ್ಕೊಳ್ಳೋಕ್ಕೋಸ್ಕರ ಬರ್ತಿದ್ರು, ಅದು ಒಂದು ಹಂತ. ಅದಾದಮೇಲೆ ನನ್ನ ಉನ್ನತ ವಿದ್ಯಾಭ್ಯಾಸದ ಇದರಿಂದ ನಾನು ಕರ್ನಾಟಕ ಜನಪದ ವಿಶ್ವವಿದ್ಯಾಲಯಕ್ಕೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೋದೆ. ಹೋದ್ಮೇಲೆ ನನಗೆ ಅನ್ನಿಸ್ತು, ಹೌದು ನಾವು ಎಲ್ಲೋ ಒಂದು ಕಡೆ ದೂರದಲ್ಲಿದ್ದೀವಿ, ಹಾವೇರಿ ಅಂತ ಪ್ರದೇಶದಲ್ಲಿದ್ದೆ, ಗೊಡ್ಗೋಡಿ ಅದು. ಅಲ್ಲಿದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಈ ಕಡೆಗೆ ಯಾವಾಗಲೂ ದೂರ ಇದ್ದೀನಿ, ಮನೆಯಿಂದ ಹೊರಗಡೆ ಇದ್ದೀನಿ, ನನ್ನ ಅಷ್ಟೇ ಬದುಕನ್ನು ನೋಡ್ತಾ ಹೋದರೆ ಆ ಮನೆಯಲ್ಲಿ ಇರುವಂತಹ ನನ್ನ ತಮ್ಮಂದಿರು ಅಥವಾ ನಮ್ಮ ತಾಯಿ ಅಥವಾ ನನ್ನ ಉಳಿದಂತಹ ನನ್ನ ಕೃಷಿ ಭೂಮಿಗಳು ಅದಕ್ಕೇನಾದ್ರೂ ಮಾಡಬಹುದಲ್ವಾ ಅಂತ ಅನ್ನಿಸ್ತು. ಅನ್ನಿಸ್ತಾನೆ ಇತ್ತು. ಕೆಲಸ ಮಾಡ್ತಾ ಮಾಡ್ತಾನೆ ಅಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನು, ಅಂದರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರ ಜೊತೆಗೆ ನಾನು ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಆಗಿದ್ದೆ, ಅದರ ಜೊತೆಗೆ ಎಸ್ಟೇಟ್ ಆಫೀಸರ್ ಆಗಿದ್ದು. ಇದೆಲ್ಲ ಇದ್ದಾಗ್ಯೂ ನನಗೆ ಎಲ್ಲೋ ಒಂದು ಕಡೆ ಏನು ಗೊತ್ತಿಲ್ಲ, ತುಡಿತಾ ಇತ್ತು. ಈ ತುಡಿತದ ನಡುವೆ ನಾನು ಇಲ್ಲೆಲ್ಲವನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾನೆ ಬಂದೆ. ಅಂದರೆ ಒಂದು ಕಡೆ ಬೋರ್ವೆಲ್ ಹಾಕಿಸ್ಕೊಳ್ಳೋವಂಥದ್ದು, ಒಂದು ಕಡೆ ಫೆನ್ಸಿಂಗ್ ಹಾಕಿಸ್ಕೊಳ್ಳೋವಂಥದ್ದು. ಯಾಕೋ ಗೊತ್ತಿಲ್ಲ, ಮುಂದೊಂದಿನ ಇಂಥ ಸನ್ನಿವೇಶ ನಾನು ಪೂರ್ತಿ ಅದರದ್ದೇ ಅವಲಂಬನೆಗೆ ಹೋಗ್ತೀನೇನೋ ಹೋಗ್ತೀನೋ ಇಲ್ಲೋ ಅಂತ ಅವತ್ತು ಅನಿಸಿರ್ಲಿಲ್ಲ. ಏನಾದರೂ ಇರಲಿ, ಒಂದು ಕಡೆ ಏನಾದರೂ ಮಾಡ್ಕೋತಾ ಇರೋಣ, ಅಥವಾ ಕೃಷಿ, ನಮ್ಮ ತಂದೆಯವರು ನಂಬಿದ್ದಂತಹ ಕೃಷಿ ಭೂಮಿಯನ್ನು ನಾವು ಯಾಕೆ ಬಿಡಬೇಕು, ಯಾರೋ ಒಂದು ಟೈಮಲ್ಲಿ ಹೇಳಿದರು, ಅಪ್ಪ ಚೆನ್ನಾಗಿ ಮಾಡ್ತಾ ಇದ್ರಪ್ಪ ಅಂತ ಇದ್ರು. ಅದನ್ನೆಲ್ಲ ನೋಡಿಕೊಂಡು ನಾನು ಮಾಡೋಣ, ಕೃಷಿ ಮಾಡೋಣ, ಕೃಷಿ ಭೂಮಿ ಹಸಿರಾಗಿಸೋಣ, ಯಾಕೆ ಬಂಜರು ಅಥವಾ ಬರಡು ಭೂಮಿಯಾಗಿ ಬಿಡಬೇಕು ಅನ್ನೋ ತುಳಿದಾ ಇತ್ತಲ್ಲ, ಅದು ಮಾಡ್ತಾ ಇತ್ತು. ಅದ್ರ ನಡುವೆ ಅಲ್ಲಿ ಬೇರೆ ಬೇರೆ ಸನ್ನಿವೇಶಗಳ ಕಾರಣದಿಂದಾಗಿ ಅಥವಾ ಬೇರೆ ಬೇರೆ ವೈಯಕ್ತಿಕ ಕಾರಣದಿಂದಾಗಿ ನಾನು ಜನಪದ ವಿಶ್ವವಿದ್ಯಾಲಯವನ್ನು ಬಿಟ್ಟು ಬಂದಾದ್ಮೇಲೆ ನನ್ನ ಕ್ಷೇತ್ರದಲ್ಲಿ ಬುಡಕಟ್ಟು ಸಮುದಾಯಗಳ ಬಗ್ಗೆನೇ PhD ಮಾಡಿದ್ರಿಂದ ನಾನೇನು ಮಾಡಿದೆ, ಬುಡಕಟ್ಟು ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿ ಸಂಶೋಧಕನಾಗಿ ಕೆಲಸವನ್ನು ಶುರು ಮಾಡಿದೆ. ಕೆಲಸವನ್ನು ಶುರು ಮಾಡಿ ಅಲ್ಲಿ ನನ್ನ ನಂತರದ ದಿನಗಳು ಇಲ್ಲಿ ಊರಿಂದ ಹತ್ತಿರಕ್ಕೆ ಸಂಪರ್ಕಕ್ಕೆ ಬಂದಮೇಲೆ ಹೆಚ್ಚಿನ ಒಲವು ಊರ ಕಡೆಗೆ ಹೇಳಿತ್ತು. ಊರಲ್ಲಿ ಇಲ್ಲ, ನಾನು ಒಬ್ಬ ನೌಕರನಾಗಿ ಮಾಡಿ ನಾನು ಗಳಿಸ್ಕೊಳ್ಳೋದಕ್ಕಿಂತ ನನ್ನಿಂದ ನಾಲ್ಕಾರು ಜನಕ್ಕೆ ಯಾರಿಗಾರು ಅನುಕೂಲ ಆಗೋದಾದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಅನ್ನೋ ಒಂದು ಹಂತಕ್ಕೆ ಬಂದು ಆ ಮನಸ್ಥಿತಿಗೆ ಬಂದಾದ್ಮೇಲೆ ನಾನು ಫುಲ್ಲು ಇಲ್ಲೇನೆ ತೊಡಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ. ಇವಾಗ ಅದು ಹೈನುಗಾರಿಕೆ ಒಂದು ಹಂತಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ. ಇವತ್ತು ಈ ವರ್ಷ ನನಗೆ 10 ಹಸುಗಳು ಇದ್ದಿದ್ದು ಇನ್ನೊಂದು ವರ್ಷಕ್ಕೆ 5-6 ಜಾಸ್ತಿನೇ ಆಗಿರುತ್ತೆ. ಮತ್ತು ಇನ್ನೊಂದು ವರ್ಷ ನೋಡಿದ್ರೆ 10 ಹಸುಗಳಿಂದ 25 ಹಸುಗಳಿಗೆ ಹೋಗಬಹುದು, ಹೋಗೇ ಹೋಗುತ್ತೆ ಅನ್ನೋ ಒಂದು ಭರವಸೆನಲ್ಲೇ ಇದ್ದೀನಿ. ಅದಲ್ಲದೆ ನನಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡೋದಕ್ಕೆ, ಅಂದರೆ ಇಲ್ಲಿ ಎಲ್ಲ ನನ್ನ ಗ್ರಾಮದ ಅಥವಾ ಅಕ್ಕಪಕ್ಕದ ಹಳ್ಳಿಗಳ ಒಂದು ಜನರು ಬರ್ತಾ ಇರ್ತಾರೆ, ಇದೆಲ್ಲ ಇದು ಸಮಸ್ಯೆ ಇದೆ ಅಂದಾಗ ನನಗೆ ಅವ್ರಿಗೆ ಸ್ಪಂದಿಸೋದಕ್ಕೆ ತುಂಬ ಸಮಯ ಸಿಗ್ತಾ ಇದೆ. ನಾನು ಅದನ್ನೆಲ್ಲ ಬೆಳೆಸ್ಕೊಂಡೇ ಹೋಗ್ತಾ ಇದ್ದೀನಿ. ಈಗ ಏನಾಗಿದೆ, ನನ್ನ ಗ್ರಾಮದಲ್ಲಿ ಯಾರಿಗೂ ಹುಷಾರಿಲ್ಲ ಅಥವಾ ಏನೋ ಆಗಿದೆ, ಸಮಸ್ಯೆ ಆಗ್ತಾ ಇದೆ ಅಂದರೆ ನನಗೆ ಸ್ಪಂದಿಸ್ತೀನಿ. ಈ ಕೆಲಸದಲ್ಲಿದ್ದಾಗ, ಹಾವೇರಿನಲ್ಲಿದ್ದಾಗ ಅಥವಾ ಇನ್ನೆಲ್ಲೋ ಇದ್ದಾಗ ನನಗೆ ಅಷ್ಟು ಸಮಯ ಆಗ್ತಾ ಇರಲಿಲ್ಲ. ಈ ಸಮಯವನ್ನು ನಾನು ಈ ಕಡೆ ಡೈವರ್ಟ್ ಮಾಡ್ತಾ ಇದ್ದೀನಿ. ಒಂದು ಆರ್ಥಿಕವಾಗಿ ನಾನೇನು ಅಷ್ಟೊಂದು ಸಮಸ್ಯೆ ಆಗಿದೆ ಅನ್ನೋದು ಏನು ಕಾಣಿಸ್ತಾ ಇಲ್ಲ. ಒಂದು ಕಡೆ ಅನ್ನಿಸ್ತದೆ, ಅವರು ಏನಂತಾರೆ, ನಾನು ನೋಡಿದ್ರು ಅಪ್ಪ ಇವನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಿಟ್ಟು ಬಂದ, ರಿಸರ್ಚ್ ಆಫೀಸರ್ ಆಗಿ ಬಿಟ್ಟು ಬಂದ, ಇಲ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಅಂತ ಹಳ್ಳಿನಲ್ಲೂ ಮಾತಾಡಿದ್ದಾರೆ, ನಮ್ಮ ಕುಟುಂಬಗಳಲ್ಲೂ ಮಾತಾಡಿದ್ದಾರೆ, ಅದು ಯಾವುದೋ ಮಾಮೂಲಿ. ಆವಾಗ ಒಂದು ಸ್ವಲ್ಪ ವಿಚಲಿತ ಆದರೂ ಮನಸ್ಸು, ಈಗ ನನಗೆ ಅದು ಸರಿ, ನಾನು ದಾರಿ ಹಿಡಿದಿರೋದು ಸರಿ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಇದನ್ನೇ ಮುಂದುವರಿಸ್ತಾ ಇದ್ದೀನಿ. ಒಂದು ಬದಲಾವಣೆಯನ್ನು ನೀವೇ ಬಯಸಿ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂದಾಗ, ನೀವೇ ತಿಳಿಸಿದ ಹಾಗೆ ಈಗಿರುವಂತಹ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ, ಅದು ಹೈನೋದ್ಯಮದಲ್ಲಾಗಿರ್ಬೋದು, ಕೃಷಿಯಲ್ಲಾಗ್ಬೋದು, ಇದಕ್ಕಾಗಿ ವಿಶೇಷವಾಗಿ ಏನಾದರೂ ಪ್ರಯತ್ನಪಟ್ಟು ತಿಳ್ಕೊಳ್ಳುವಂತಹ ಸಂದರ್ಭ ಬಂತ ಅಥವಾ ವ್ಯವಸ್ಥಿತವಾಗಿ, ಯಾಕಂದರೆ ಭಾಳ ವ್ಯವಸ್ಥಿತವಾಗಿ ನೀವು ಮಾಡ್ತಾ ಇದ್ದೀರಿ, ಅದರ ನಿಮ್ಮ ಕೊಟ್ಟಿಗೆಯ ನಿರ್ಮಾಣ ಆಗಿರ್ಬೋದು, ಅವುಗಳಿಗೆ ಬೇಕಾದಂತಹ ಪಶು ಆಹಾರಗಳನ್ನು ಒದಗಿಸೋದಾಗ್ಬೋದು, ಜೊತೆಗೆ ವರ್ಷಕ್ಕೊಂದು ಕರು ಅಂತ ನಾವೇನು ಹೇಳ್ತೀವಿ, ವೈಜ್ಞಾನಿಕವಾಗಿ ಹೈನುಗಾರಿಕೆಯಲ್ಲಿ ಯಶಸ್ವಿಯಾಗಬೇಕಾದ್ರೆ ಅದೊಂದು ನಿಯಮ ಏನಿದೆ ಅದನ್ನು ಸಹ ಅಳವಡಿಸ್ಕೊಂಡಿದ್ದೀರಿ ನೀವು. ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳುವಂಥ ಸಂದರ್ಭಗಳಿತ್ತ. ಭತ್ತದ ಕೃಷಿಯಲ್ಲೂ ಸಹ ಇಳುವರಿಯನ್ನು ಹೆಚ್ಚೋ ನಿಟ್ಟಿನಲ್ಲಿ, ಕಬ್ಬಿನಲ್ಲೂ ಸಹ ಬೆಳೆಯನ್ನು ಉತ್ತಮವಾಗಿ ಬೆಳೆಯುವ ನಿಟ್ಟಿನಲ್ಲಿ, ಮಣ್ಣಿನ ಫಲವತ್ತತೆಯ ಜೊತೆಗೆ ಆದಾಯವನ್ನು ಗಳಿಸೋ ಒಂದು ಪ್ರಯತ್ನದಲ್ಲಿ, ಅಥವಾ ಅವುಗಳ ಒಂದು ಮಾರುಕಟ್ಟೆ ಸಮಸ್ಯೆಗಳು ಏನಿದೆ ಇದನ್ನು ಗಮನಿಸಿಕೊಂಡು ಏನಾದರೂ ಮಾಹಿತಿ ಸಂಗ್ರಹಣೆ. ಯಾಕಂದರೆ ಒಂದು ಕಾಲದಲ್ಲಿ ಬರೀ ನೀವು ಅಧ್ಯಯನ ಬೋಧನೆ ಇತ್ತು, ಇಲ್ಲಿ ಎಲ್ಲ ಅನುಷ್ಠಾನದ ಹಂತದಲ್ಲಿ ಬಂದಿದ್ದೀರಿ ನೀವು, ಹೇಗಿತ್ತು ಆ ದಿನಗಳು ಪ್ರಾರಂಭದಲ್ಲಿ ಮೋಹನ್ ಕುಮಾರ್? ಪ್ರಾರಂಭದಲ್ಲಿ ನಾನು ಹೈನುಗಾರಿಕೆಯನ್ನು ಶುರು ಮಾಡಬೇಕು ಅಂದಾಗ ನಾನು ಅನೇಕ ಹಳ್ಳಿಗಳನ್ನು ಸುತ್ತಿದ್ದೀನಿ. ಅಂದರೆ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿಯಲ್ಲಿ ನನ್ನ ಒಬ್ಬರು ಗೆಳೆಯರು, ಪಶುವೈದ್ಯ ಗೆಳೆಯರಿದ್ದಾರೆ, ಅವರನ್ನು ಕರ್ಕೊಂಡು ಬೇರೆ ಬೇರೆ ಫಾರ್ಮ್ಗಳನ್ನು ಯಾವ ರೀತಿ ಮಾಡಿದ್ದಾರೆ, ಏನು ಮಾಡಿದ್ರೆ ಏನಾಗಬಹುದು, ಅವ್ರ ತೊಂದರೆಗಳೇನು ಅಂತಲೂ ನೋಡಿದ್ದೀನಿ. ಹಾಗೆ ಮಂಡ್ಯ ಜಿಲ್ಲೆಯ ಸುಮಾರು ಭಾಗದ ಕಬ್ಬಿನ ಬೆಳೆ ಸಮಯದಲ್ಲೂ ಸಹ ಅವರು ಹೇಗೆ ಮಾಡ್ತಾಯಿದ್ದಾರೆ, ಅವ ಕೃಷಿಗಳೇನು ಅಂತಲೂ ಇದು ಮಾಡಿದ್ದೀನಿ. ಅಂದರೆ ನನ್ನ ಆ ದಿನಗಳು ಏನಾಗಿತ್ತು ಅಂತಂದ್ರೆ, ನಾನು ಅಲ್ಲಿ ಸಂಶೋಧಕನಾಗಿ ಕಾರ್ಯನಿರ್ವಹಿಸುವಾಗಲೇ ಈ ಕಡೆ ಮಾಡಬೇಕು ಅಂತ ಹೊರಟಾಗ ನನಗೆ ಬಿಡುವಿನ ವೇಳೆಯಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಅಲ್ಲಿಂದ ನನ್ನ ಟೂ ವೀಲರ್ ಸ್ಕೂಟರ್ನ ತಗೊಂಡು ಹೋಗುವಂಥದ್ದು, ಅವ್ರು ನೋಡುವಂಥದ್ದು ಏನನ್ನು ಅಳವಡಿಸ್ಕೊಂಡವ್ರೆ ಏನು ಇದು ಮಾಡವ್ರೆ, ಆ ಎಲ್ಲ ಇದನ್ನೇ ನೋಡ್ಕೊಬಂದು ಇಲ್ಲಿ ನಾನು ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡಿದ್ದು. ಯಾವ ರೀತಿ ಅದು ಹಸುಗಳಿಗೆ ಮಾರಕವಾಗ್ದಂಗೆ ಮೇನು ನಾವು ಹಸುಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಮೇಜರ್ ಆಗಿ ಅಥವಾ ಬಹುಮುಖ್ಯವಾಗಿ ಗಮನ ಹರಿಸ್ಬೇಕಾಗಿರೋದು ಅಂತಂದ್ರೆ ನಮ್ಗೆ ಅವಕ್ಕೆ ಯಾವುದೇ ರೋಗ ರುಜಿನಗಳು ತಲುಪದೆ ಇರೋದು. ಆ ರೀತಿ ರೋಗಗಳು ಬರದೇ ಇರೋ ತಡಿಬೇಕು ಅಂತಂದ್ರೆ ಆ ಪರಿಸರ ಪೂರ್ತಿ ಸ್ವಚ್ಛವಾಗಿರ್ಬೇಕು. ಸ್ವಚ್ಛವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಅದನ್ನ ಸಂಪೂರ್ಣವಾಗಿ ಅದು ಏನಾಗ್ತದೆ ತೊಪ್ಪೆ ಅಥವಾ ಗಂಧಗಳು ಸರಾಗವಾಗಿ ಹರಿದು ಹೋಗೋ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ನಾನು ಕೊಟ್ಟಿಗೆಗಳನ್ನ ಬೇರೆ ಬೇರೆ ಕೊಟ್ಟಿಗೆಗಳು ಅಂತಂದ್ರೆ ಫಾರ್ಮ್ ಹೌಸ್ಗಳನ್ನ ಸುತ್ತಿದ್ದೀನಿ. ಅದಾದ್ಮೇಲೆ ನನಗೆ ಬಂದಿದ್ದು ಅಂತಂದ್ರೆ ಎರಡರ ಮೇಲೆ ಎರಡು ಒಬ್ಬ ವ್ಯಕ್ತಿ ಎರಡು ಹಸುಗಳಲ್ಲಿ ಮ್ಯಾನುಯಲ್ ಅಂದ್ರೆ ಕೈಯಿಂದ ಹಾಲನ್ನ ಕರಿಬಹುದು. ಅದಕ್ಕಿಂತ ಜಾಸ್ತಿ ಹೋಗ್ಬೇಕು ಅಂದ್ರೆ ನಾವು ಯಂತ್ರಗಳಿಗೆ ಹೋಗ್ಬೇಕಾಗತ್ತೆ. ಅವಾಗ ನನಗೆ ಯಂತ್ರಗಳಿಂದ ಯಾವ ರೀತಿ ಕರೀತಾರೆ, ಯಂತ್ರಗಳಿಂದ ಏನಾದರೂ ಹಸುಗಳಿಗೆ ಸಮಸ್ಯೆ ಆಗುತ್ತಾ ಅಂತ ನೋಡಿಕೊಟ್ಟಾಗ ಇವಾಗಿನ ತಂತ್ರಜ್ಞಾನದ ಸುಧಾರಣೆಯಿಂದ ಯಾವುದೇ ಹಸುಗಳಿಗೆ ಈಗಿನ ಹಾಲು ಕರೆಯುವ ಯಂತ್ರದಿಂದ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ನಾನು ಮೊದಲು ಹಸುಗಳು ಎರಡು ಮೂರು ಶುರು ಆದ ತಕ್ಷಣಕ್ಕೆ ಮೊದಲು ಹಾಲು ಕರೆಯುವ ಯಂತ್ರಗಳನ್ನು ಅಳವಡಿಸ್ಕೊಂಡೆ. ಹಾಲು ಕರೆಯುವ ಯಂತ್ರಗಳು ಬಂದ ತಕ್ಷಣ ನನಗೆ ಬಂದಿದ್ದು ನಂತರದ ಯೋಚನೆಗಳು ಈ ಮೇವುಗಳನ್ನು ಕೈಯಿಂದ ಕತ್ತರಿಸುವುದು ಅಥವಾ ಇದು ಮಾಡುವಂಥದ್ದು ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ನನಗೇನೆ ತೊಂದರೆ ಆಗುತ್ತೆ. ಈಗ ತೊಂದರೆ ಆಯಿತು ಅಂತಂದ ತಕ್ಷಣ ಪಶುಸಂಗೋಪನಾ ಇಲಾಖೆಗೆ ಸಂಪರ್ಕ ಮಾಡಿ ಆ ಪಶುಸಂಗೋಪನಾ ಇಲಾಖೆಯವರಿಂದ ನಾನು ಹುಲ್ ಕತ್ತರಿಸುವ ಯಂತ್ರವನ್ನು ತೆಗೆದುಕೊಂಡೆ. ಅವೆರಡು ನಮಗೆ ಮೇಜರ್ ಆಯಿತು. ಅದಲ್ಲದೆ ಮೇವು ಈ ರೀತಿ ಬೇಸಿಗೆಯ ಸಮಯದಲ್ಲಿ ಕುಂಠಿತ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡಿದೆ, ಹೈಡ್ರೋಫೋನಿಕ್ಸನ್ನು ಅಳವಡಿಸ್ಕೊಂಡು ಈ ಮೂರು ನಮಗೆ ಹಸುಗಳ ನಿರ್ವಹಣೆ, ಹಸುಗಳ ಒಂದು ಆಹಾರ ಪದ್ಧತಿಗೆ ಅನುಗುಣವಾಗಿ ಮತ್ತೆ ಹಾಲು ಕರೆಯೋದು. ಹಾಲು ಕರೆಯೋದು ಎಷ್ಟು ಮುಖ್ಯನೋ, ಹಾಲು ಕರಿದೇ ಬಿಟ್ಟರು ಹಸುಗಳಿಗೆ ಕೆಚ್ಚಲು ಭಾವ ಅಂತ ರೋಗ ಬರ್ತದೆ. ಕೆತ್ತಲೆ ಉಳ್ಕೊಂಡ್ರೆ ಅದು ನಾವು ಕೈಯಲ್ಲಿ ಕರಿಬೇಕಾದ್ರೆ ಎಷ್ಟೋ ಹಾಲುಗಳು ಉಳಿತದೆ. ಆ ಒಂದು ಸಾರಿ ಕೆಚ್ಚಲು ಬಾವು ಬಂತು ಅಂತ ಅಂದ್ರೆ ಹಸುಗಳಿಗೆ ಹೆಚ್ಚು ಕಡಿಮೆ ಅರ್ಧ ಹೋದಂಗೆನೆ ಹಾಲು, ಅರ್ಧ ಏನೋ ಹಸುಗಳೇ ಒಂದೊಂದ್ಸರಿ ಕೈ ತಪ್ಪುವಂತಹ ಕಾಯಿಲೆಗಳು ಅದು ಕೆಚ್ಚಲು ಬಾವು ಶುರುವಾಗ್ಬಿಡುತ್ತೆ. ಅದು ಬರದೇ ಇರೋ ಹಾಗೆ ಮಾಡಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಯಂತ್ರೋಪಕರಣಗಳ ಸಹಾಯದಿಂದ ಈಗೇನು ಇರುವಂತಹ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಮಾಡ್ಕೊಂತ ಬರಬೇಕಾಗುತ್ತೆ. ಆವಾಗ ನಮಗೆ ಮ್ಯಾನುಯಲ್ ಪ್ರಾಬ್ಲಮ್ ಅಂದ್ರೆ ಏನು ಕಾರ್ಮಿಕರ ಸಮಸ್ಯೆಗಳು ಅಥವಾ ಅವ್ರಿಗೆ ಅತಿ ಕಷ್ಟದಾಯಕವಾದಂತಹ ಕೆಲಸಗಳು ಕಡಿಮೆ ಆಗುತ್ತೆ, ನಾವು ಮಾಡ್ಕೊಳ್ಳುವಂತ ಕೆಲಸಗಳಾಗುತ್ತೆ. ಈಗ ಒಂದು ದಿನದಲ್ಲಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಒಟ್ಟು? ಒಟ್ಟು ಉತ್ಪಾದನೆ ನನ್ನ ಈ ಹಾಲು ಇದರಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 95-100 ಲೀಟರ್ ಬರ್ತಾ ಇದೆ. ಅಂದರೆ ಬೆಳಿಗ್ಗೆ ಸಂಜೆ 95-100 ಅಂದರೆ ವ್ಯತ್ಯಾಸಗಳಾಗ್ತದೆ. 95-100, 102 ಹಿಂಗಾಗುತ್ತೆ. ಬೆಳಿಗ್ಗೆ 95-102. ಏನು ರೇಟ್ ಸಿಗ್ತಾ ಇದೆ ಈಗ ನನಗೆ? ಫ್ಯಾಟ್ ಮೇಲೆ ಮೈಸೂರು ಹಾಲು ಒಕ್ಕೂಟ ಆದ್ರೆ ಫ್ಯಾಟ್ ಅನುದಾನವಾಗಿ ಕಡಿಮೆ ಕೊಡ್ತಾ ಇದೆ. ಅತಿ ಕಡಿಮೆ ಅಂತಂದ್ರೆ 24.5 ರೂಪಾಯಿಗಳು ಅಂದ್ರೆ 24.50 ರೂಪಾಯಿ ಕೊಡುತ್ತೆ. ಅದ್ರ ಜೊತೆಗೆ ಸರ್ಕಾರದಿಂದ 5 ರೂಪಾಯಿ ಸಹಾಯಧನ ಬರ್ತಾ ಇದೆ. ಈ 24.5 ಒಂದು ಹಸು ಅಥವಾ ಎರಡು ಹಸು ನಿರ್ವಹಣೆ ಮಾಡೋದಕ್ಕೆ ಏನಕ್ಕೂ ಸಾಕಾಗತ್ತಿಲ್ಲ. ಅವನೇನ್ ಮಾಡ್ತಾನೆ, ಒಂದು ಹಸು ಎರಡು ಹಸು ಅಂತ ಅಂದ್ರೆ ಕನಿಷ್ಠ 5-6 ಲೀಟರ್ ಅಥವಾ 8 ಲೀಟರ್ ಹೈ ಹೀಲ್ಡ್ ಅಂತ ಅಂತೀವಲ್ಲ ಅದು 8 ಲೀಟರ್ ಅಂದ್ರೆ 16 ಲೀಟರ್ ಹಾಲು ಕೊಡುತ್ತೆ. 16 ಲೀಟರ್ ಹಾಲು ಕೊಟ್ಟಾಗ ಎರಡು ಹಸುಗಳು ಸಾಕು ಅಂತಾನು ದಿನಕ್ಕೆ 32 ಲೀಟರ್ ಅಥವಾ 30 ಲೀಟರ್ ಕರಿತಾನೆ ಅಂತ ಅಂದರೆ 750 ರೂಪಾಯಿ 25 × 3 = 75 750 ರೂಪಾಯಿ ಅಂತ ಅಂದ್ರೆ ಆ ಅಂದಾಜು 75 ರೂಪಾಯಿನಲ್ಲಿ 750 ರೂಪಾಯಿನಲ್ಲಿ ನಾವು ಎರಡು ಹಸುಗಳಿಗೆ 300-350 ರೂಪಾಯಿ ಹಸುಗಳಿಗೆ ಮೇವನ್ನು ಕೊಡಲೇಬೇಕು. ಅದು ಕೊಡದೆ ಹೋದರೆ ಅದು ಮತ್ತೆ ಹಾಲನ್ನ ಉತ್ಪಾದನೆ ಅಥವಾ ಹಸು ತನ್ನ ಸತ್ವವನ್ನು ಕಳೆದುಕೊಳ್ಳುವಂಥದ್ದು ಇರುತ್ತೆ. ಇನ್ನು 300 ರೂಪಾಯಿ ಅಂತ ಅಂದರೆ ಅವನ ಲೇಬರ್ ಖರ್ಚನ್ನು ಕಳೆದ್ರೆ ಕೂಲಿ ಆಧಾರದ ಮೇಲೆ ಕಳೆದ್ರೆ ಅವನಿಗೆ 400 ರೂಪಾಯಿ ಉಳಿತದೆ. 400 ರೂಪಾಯಿ ಉಳಿಬೇಕು ಅಂತ ಅಂದರೆ 400 ರೂಪಾಯಿ ಇದು ಕಳೆದ್ರೆ 50 ರೂಪಾಯಿ ಕೈಲಿಂದ ಹೋಗ್ತಾ ಇರುತ್ತೆ. ಇನ್ನು ಮತ್ತೆ ಅವನಿಗೆ ಏನಕ್ಕೂ ಇದಿರಲ್ಲ. ಆಗ ಏನು ಮಾಡ್ತಾನೆ, ಹಸು ಹಾಲು ಉತ್ಪಾದನೆ ಸಮಸ್ಯೆ ಅನ್ನೋದು ಒಂದು ತಲೆ ಒಳಗೆ ಬರುತ್ತೆ. ನಾನು ಯಾಕೆ ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಹಸುಗಳನ್ನು ಸಾಕಬೇಕು ಅಂತಂದರೆ ಒಂದು ಅರ್ಧ ಹೋದರೆ ಅರ್ಧ ಉಳಿದಿದ್ರಲ್ಲಿ ಲೇಬರು ಅಥವಾ ಕಾರ್ಮಿಕರ ವೇತನವನ್ನು ಕಳೆದು ನಮಗೆ ಒಂದಿಷ್ಟು ಆದಾಯ ಉಳಿಯುತ್ತೆ ಅಂದಾಗ ನಾನು ಯಾರಿಗೆ ಹೇಳೋದಾದರೂ ಅಥವಾ ಹಸು ಸಾಕಾಣಿಕೆ ಮಾಡೋರಿಗೆ ಹೇಳೋದಾದ್ರೂ 2ಕ್ಕಿಂತ ಹೆಚ್ಚು ಹಸುಗಳನ್ನು ಮಾಡಿ 2-10ಕ್ಕಿಂತ ಹೆಚ್ಚು ಹಸುಗಳನ್ನು ಮಾಡಿದ್ರೆ ಒಂದು ಹಸು ನಿಮ್ಗೆ ಆದಾಯಕ್ಕೆ, ಒಂದು ಹಸು ಹಸುಗಳ ಮೇವಿಗೆ ಮತ್ತು ಅದಕ್ಕೆ ಬರುವಂಥ ಔಷಧೋಪಚಾರಗಳಿಗೆ, ಇನ್ನೊಂದು ಹಸು ನಿಮ್ಮ ಏನು ದಿನನಿತ್ಯದ ಕೂಲಿಯನ್ನು ಹೊರಗಡೆ ಹೋಗಿ ದುಡಿತಾ ಇದ್ರು ಅದು, ಆಗ ಮೂರು ಹಸುಗಳಾದರೆ ಅದು ತುಂಬ ಅನುಕೂಲ ಆಗುತ್ತೆ. ಈಗ ಸರ್ಕಾರದವರು ಒಂದು ಹಸು ಎರಡು ಹಸು ಅಂತ ಸಹಾಯಧನಕ್ಕೆ, ಎರಡು ಹಸುಗಳಿಗೆ ಸಹಾಯಧನ ಕೊಡ್ತಾ ಇದ್ದಾರೆ. ಆದರೆ ಅದೇನಾಗ್ತಾ ಇದೆ ಅಂತ ಅಂದರೆ, ಒಂದು ಹಸು ಕೊಟ್ಟು ಆರು ತಿಂಗಳಿಗೆ ಇನ್ನೊಂದು ಹಸು ಕೊಡ್ತೀವಿ ಅಂತ ಇದ್ದಾರಲ್ವಾ, ಅದೇನಾಗುತ್ತೆ ಅಷ್ಟೊತ್ತಿಗೆ ಇದು ಕರಾವೇ ನಿಂತೋಗ್ಬಿಟ್ಟಿರುತ್ತೆ. ಈ ಎಲ್ಲ ಕಾರಣಗಳಿಂದ ಹೈನುದ್ಯಮ ಖಂಡಿತವಾಗಿ ರೈತರಿಗೆ ಸಹಾಯವಾಗೈತೆ, ಇಲ್ಲ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ. ಅವ್ರಿಗೆ ದಿನನಿತ್ಯದ ವಾರಕ್ಕೊಂದು ಸರಿ ಹಣ ಸಿಗೋದ್ರಿಂದ ಅವರ ದಿನನಿತ್ಯದ ಖರ್ಚು ವೆಚ್ಚಗಳನ್ನೆಲ್ಲ ಸರಿದೂಗಿಸ್ಕೋತೈತೆ. ಅದೇ ಹೈನು ಉದ್ಯಮ ಮಾಡುವಂಥವ್ರಿಗೆ ಒಂದು ಮಾತು ಏನು ನನ್ನಿಂದ ನಾನು ಹೇಳುವಂಥದ್ದು ಅಂತಂದರೆ, ಪೂರಕವಾಗಿ ಇನ್ಯಾವುದಾದ್ರೂ ಒಂದು ವೃತ್ತಿಯನ್ನು ಮಾಡ್ಕೋಬೇಕಾಗತ್ತೆ. ಒಂದೇ ಒಂದು ಬರೀ ನಾನು ಹಸುನೇ ಸಾಕ್ತೀನಿ ಅಂತಂದರೆ ಆ ಖರ್ಚು ಆ ವೆಚ್ಚಗಳಿಗೆ ಅಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಆದರೆ ಇನ್ನಿತರ ಉದ್ಯೋಗವನ್ನ ಅಥವಾ ಏನು ಕೃಷಿ ನಾನು ಹೇಳ್ತಾ ಇದ್ದೀನಲ್ಲ, ಕಬ್ಬು ಬೆಳೀತಾ ಇದ್ದೀನಿ, ಮೆಕ್ಕೆಜೋಳ ಬೆಳಿತೀವಿ, ಭತ್ತ, ಅವೆಲ್ಲ ಆದಾಯವಾಗಿ ಉಳಿತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು ಅನ್ನೋದೇ ನನ್ನ. ಇನ್ನು ಹೈನುಗಾರಿಕೆಗೆ ಸಂಬಂಧಪಟ್ಟಾಗ ಇನ್ನೊಂದು ಪ್ರಶ್ನೆ, ಈಗ ಪಶು ಆಹಾರಗಳನ್ನು ತಯಾರು ಮಾಡ್ಕೊಳ್ಳುವಂಥದ್ದು ಹಸಿರು ಮೇವು, ಮುಸುಕಿನ ಜೋಳ, ಭತ್ತದ ಹುಲ್ಲು ಇಷ್ಟಿದ್ರೆ ಸಾಕಾಗೋದಿಲ್ಲ, ಪೋಷಕಾಂಶಗಳ ನಿರ್ವಹಣೆ ಕುರಿತಾಗಿ ಯೋಚನೆ ಮಾಡಬೇಕಾಗತ್ತೆ. ಪಶು ಆಹಾರ ತಯಾರಿಕೆಯಲ್ಲೂ ಏನಾದರೂ ನೀವು ಸ್ವತಃ ನೀವೇ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಅದು ಹೈಡ್ರೋಫೋನಿಕ್ಸ್ ಅಂತ ಒಂದು ಇದನ್ನ ಅಳವಡಿಸ್ಕೊಂಡು ಅದು ಹೆಚ್ಚಿನ ಪೌಷ್ಟಿಕಾಂಶ ಸಿಗುವಂತ ಆ ಮೆಕ್ಕೆಜೋಳವನ್ನ ಅಲ್ಲಿ ಹೈಡ್ರೋಫೋನಿಕ್ಸ್ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಹನಿ ನೀರಾವರಿ ಅಂದ್ರೆ ತುಂತುರು ನೀರಾವರಿಯನ್ನ ಬಳಸಿ ಬಳಸುತ್ತೀವಿ. ಅತಿ ಹೆಚ್ಚು ನೀರನ್ನ ಕೊಡುವಂತದ್ದಿಲ್ಲ, ಅದಕ್ಕೆ ಗಂಟೆಗೆ 30 ಸೆಕೆಂಡ್ಗಳು ಮಾತ್ರ ಆ ಸಿಂಪರಣೆ ಆಗುತ್ತೆ ನೀರು. ಅತಿ ಕಡಿಮೆ ನೀರಿನಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶವಾದಂಥ ಆಹಾರ ಅಂದರೆ, ಒಂದು ನಾನು ಇಲ್ಲಿ ನನ್ನ ಈಗಿನ ಇದರಲ್ಲಿ ಹಸಿರು ಮೇವು ಅಂತ ಮೆಕ್ಕೆಜೋಳವನ್ನು ಅಥವಾ ಒಂದು ಕೋತ್ರಿ ಅನ್ನೋ ಒಂದು ಮೇವನ್ನು ಬೆಳೆಸ್ಕೊಂಡು ಹಾಕ್ತಾ ಇದ್ದೀನಲ್ಲ, ಆ ಎರಡು ಒಂದೇ ಇದರಲ್ಲಿ ಸಿಗುತ್ತೆ ಹೈಡ್ರೋಫೋನಿಕ್ಸಲ್ಲಿ. ಒಂದು ಮೆಕ್ಕೆಜೋಳ ಹೇಗೆ ಮಾಡ್ಕೋಬೇಕದು? ಅದು ಮೆಕ್ಕೆಜೋಳಕ್ಕೆ ಅದರದೇ ಆದಂಥ ಒಂದು ಯೂನಿಟ್ ಇರುತ್ತೆ, ಆದರೆ ಹೈಡ್ರೋಫೋನಿಕ್ಸ್ಗೆ ಹೈಡ್ರೋಫೋನಿಕ್ಸ್ ಯೂನಿಟ್ ಅಂತಂದರೆ ಒಂದು 16 ತಟ್ಟೆಗಳು ಬರುತ್ತೆ. 16 ತಟ್ಟೆಗಳಲ್ಲಿ ಒಂದು ಸಾರಿಗೆ 6 ತಟ್ಟೆಗಳನ್ನು ಒಂದು ಬೆಳೆಯನ್ನು ಹಾಕಿ ಅದಕ್ಕೆ ಅದು ಮೊಳಕೆ ಬಂದಂತಹ ಕಾಳುಗಳನ್ನು ಅದಕ್ಕಿಟ್ಟರೆ ಅದು ನೀರು ಸ್ಪ್ರಿಂಕ್ಲನ್ ಆಗೋದ್ರಿಂದ ಅದು 8 ದಿನಕ್ಕೆ ಮೇವಾಗಿ ಬರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಅಂದರೆ ನಮಗೆ 16 ತಟ್ಟೆಗಳಿಗೆ 4-4 ಟ್ರೇ ಆಗಿ ರಿಪೀಟ್ ಆಗೋದ್ರಿಂದ ಕನಿಷ್ಠ ಒಂದು ಟ್ರೇನಲ್ಲಿ 18 ಕೆಜಿ ಮೇವನ್ನು ಬೆಳ್ಕೋತೀವಿ. 1 ಕೆಜಿ ಕಾಳು ಹಾಕಿದ್ರೆ ಹಸಿಮೇವಾಗಿ ಪರಿವರ್ತನೆ ಆಗೋದು ನಮಗೆ 18 ಕೆಜಿ ಆಗಿ. ಈ ತಂತ್ರಜ್ಞಾನ ಎಲ್ಲಿ ನೀವು ಗಮನಿಸಿದ್ರಿ? ನನಗೆ ಪಶುಸಂಗೋಪನೆ ಇಲಾಖೆಯವರು ಕಳಿಸ್ಕೊಟ್ಟಿದ್ರು, ನೋಡಿ ಇದು ತುಂಬಾ ಅನುಕೂಲ ಆಗುತ್ತೆ, ಹಸುಗಳಿಗೆ ಪೌಷ್ಟಿಕಾಂಶ ಕೊರತೆಯನ್ನು ನೀಗಿಸ್ತದೆ, ಇದನ್ನು ಬೆಳೆಸೋದ್ರಿಂದ ಹಸುಗಳಿಗೆ ಆಹಾರದ ಸಮಸ್ಯೆಯನ್ನು ನೀಗಿಸೋದಕ್ಕೆ ತುಂಬಾ. ಈ ಘಟಕದ ವೆಚ್ಚ ಎಲ್ಲ ಎಷ್ಟಾಯ್ತು? ನೀವು ಈ ಘಟಕದ ವೆಚ್ಚ ಸಹಾಯಧನ ನೀಡಿದ್ರು ನನಗೆ 14,000 ರೂಪಾಯಿಯನ್ನು ನಾನು ಕೊಟ್ಟಿದ್ದೆ, ಅವ್ರಿಗೆ ಒಟ್ಟು ಘಟಕದ ವೆಚ್ಚ 53,000 ಬಂದಿದೆ ಅಂತ ಹೇಳಿದರು. ಉಳಿದಂಥದ್ದು ಸರ್ಕಾರನೇ ಬಳಸ್ಕೊಡ್ತಾ ಇತ್ತು, ಯಾಕೆಂದರೆ ಅವರ ಒಂದು ಯೋಜನೆಗಳು ಪಶುಸಂಗೋಪನೆ ಯೋಜನೆಗಳು ಅಂದರೆ ಹಸುಗಳಿಗೆ ಹಸಿವು ಮೇವು ಮತ್ತು ಹಸುಗಳನ್ನು ಪೋಷಕಾಂಶವಾಯಿತವಾಗಿ ಇಡುವಂತಹ ಒಂದು ಕೆಲಸ ಆಗೋದು ಆ ಯೋಜನೆ. ಅದೇ ರೀತಿ ಅನೇಕ ಯೋಜನೆಗಳು ಬಂದಿದೆ ಅಲ್ಲಿ, ಕಬ್ಬಿಣ ಅಂಶದ ಮಾತ್ರೆಗಳು, ಆ ಪೌಡರ್ಗಳು, ಇವನ್ನೆಲ್ಲ ಹಸುಗಳ ಸಾಕಾಣಿಕೆದಾರರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಫ್ರೀ ಸಪ್ಲೈ ಮಾಡ್ತಾ ಇದ್ದಾರೆ, ಅವನ್ನೆಲ್ಲ ನಾನು ಬಳಸ್ಕೊತಾ ಇದ್ದೀನಿ. ಜೊತೆಗೆ ನಮಗೆ ಹಾಲು ಒಕ್ಕೂಟದಿಂದ ಪೌಷ್ಟಿಕಯುತವಾದಂತಹ ಹಿಂಡಿ ಡಿ ಫೀಡ್ಸ್ ಅಂತ ಕರಿತೀವಿ ಅದು ಬರ್ತಿದೆ. ಅದು ತಿಂಗಳಿಗೆ ನಾವು ಎಷ್ಟು ಇಂಡೆಂಟನ್ನು ಕೊಡ್ತೀವಿ ನಮ್ಮ ಹಸುಗಳಿಗೆ ಅಥವಾ ನಮ್ಮ ಡೈರಿಗೆ ಎಷ್ಟು ಬೇಕು ಅಂದಾಗ ಅಷ್ಟನ್ನು ಅವರೇ ಸಪ್ಲೈ ಮಾಡ್ತಾರೆ, ಅವನ್ನೆಲ್ಲ ನಾವು ತಯಾರು ಮಾಡ್ಕೊಳೋಕ್ಕಾಗಲ್ಲ. ಅದಕ್ಕೆ ಒಂದು ದೊಡ್ಡ ಯೂನಿಟ್ ಫ್ಯಾಕ್ಟ್ರಿಯಿಂದ ತಯಾರಾಗುವಂಥದ್ದು. ಅದ್ರ ಜೊತೆಗೆ ನಾನೇನು ಮಾಡ್ತಾ ಇದ್ದೀನಿ, ಹೊರಗಡೆಯಿಂದ ಕಡಲೆ ಬೂಸ ಮತ್ತು ಗೋಧಿ ಬೂಸದಂತಹ ಪದಾರ್ಥಗಳನ್ನ ಹಸುಗಳಿಗೆ ಒಂದಿಷ್ಟು ಆಹಾರ ಹೊಟ್ಟೆ ಗಟ್ಟಿಯಾಗೋದಕ್ಕೆ ಅಥವಾ ಅದಕ್ಕೆ ಹೆಚ್ಚಿನ ಪೌಷ್ಟಿಕಾಂಶ ಸಿಗಲಿ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆಯಿಂದ ತರಿಸ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಇರೋದೆಲ್ಲ HF ತಳಿಗಳು ಎಲ್ಲ HF ಎಲ್ಲಿಂದ ತಂದ್ರಿ ಮೊದಲು? ನನಗೆ ಫಸ್ಟ್ ತಂದಿದ್ದು ಮಂಡ್ಯದಿಂದ. ಆಲ್ಮೋಸ್ಟ್ ನನ್ನ ಹತ್ರ ಇರುವಂತ ಅಷ್ಟು ಹಸುಗಳಲ್ಲಿ 50%ಗಿಂತ ಹೆಚ್ಚು ಹಸುಗಳು ಮಂಡ್ಯದ ಸೈಡಿಂದ ತಂದಿದ್ದೀನಿ. ಮಂಡ್ಯದಲ್ಲಿ ನನಗೆ ಸ್ಥಳೀಯವಾಗಿ ಬೆಳೆದಿರೋದು ಅಂತ, ನನಗೆ ಹೊರಗಡೆಯಿಂದ ತರಿಸಿದ್ರೆ ಇಲ್ಲಿನ ಹವಾಗುಣಕ್ಕೆ ಹೊಂದ್ಕೊಳ್ಳದೆ ಇದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಂಡ್ಯ, ಇಲ್ಲಿ ನಮ್ಮ ಅಕ್ಕಪಕ್ಕದ ಹಳ್ಳಿಗಳಿಂದನೂ ಯಾರಾದರೂ ಹಸು ಚೆನ್ನಾಗಿದೆ ನೋಡ್ತೀರಾ ಅಂದಾಗ ಹೋಗಿ ನಾವೇ ಹುಡುಕಿ ಹಾಲು ಕರೆಸಿ ಇದೆಲ್ಲ ಮಾಡಿ ತಗೊಂಡ್ಬರೋದು ಸಹಜವಾಗಿದೆ. ಇನ್ನು ಈ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಹೇಗೆ ಯಶಸ್ವಿಯಾಗಿ ನಿಮ್ಮ ಕೃಷಿಗೆ ಬಳಕೆ ಮಾಡ್ತಾ ಇದ್ದೀರಿ, ಮತ್ತು ಇವತ್ತಿನ ಒಂದು ಅಗತ್ಯ ಏನಿದೆ, ಆದಷ್ಟು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡುವಂಥದ್ದು, ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳಾಗಿದೆ ಡಾಕ್ಟರ್ ಮೋಹನ್ ಕುಮಾರ್? ನನಗೆ ಇಲ್ಲಿ ಒಂದು ಕಡೆ ನನ್ನ ಇಡೀ ಬಂದಂತಹ ಹಸುಗಳಿಂದ ಬಂದ ತೊಪ್ಪೆ ಮತ್ತು ಗಂಧಲ ಒಂದು ಕಡೆ ಶೇಖರಣೆ ಆಗುವಾಗ ಇಟ್ಟು ಮಾಡಿದ್ದೀನಿ ಒಂದು ಸೈಡಲ್ಲಿ. ಅದಷ್ಟನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಕಬ್ಬು ಮತ್ತು ಭತ್ತದ ಗದ್ದೆಗಳಿಗೆ ಮತ್ತು ಇಲ್ಲಿ ಒಂದಿಷ್ಟು ತೋಟ ಇದೆ ತೆಂಗಿನ ಮರಗಳಿಗೆ ಬಳಸುವಂಥದ್ದು. ನಾನು ಬಹುಪಾಲು ಈಗ ಈ ದಿನಗಳಲ್ಲಿ ನನಗೆ ಏನು ತರಕಾರಿ ವೆಜಿಟೇಬಲ್ಸ್ನ ಬೆಳೀತಾ ಇದ್ದೀವಲ್ಲ, ಆ ವೆಜಿಟೇಬಲ್ಸ್ಗೆ ಪೂರ್ತಿ ನನ್ನ ಕೊಟ್ಟಿಗೆಯ ಗೊಬ್ಬರನೇ ಬಳಸುವಂಥದ್ದು. ನಾನು ಕಡಿಮೆ ಪ್ರಮಾಣ ಬಳಸೋದೇ ಇಲ್ಲ, ಹೆಚ್ಚು ಕಡಿಮೆ ಈಗ ಮೆಣಸಿನಕಾಯಿ ಹಾಕಿದ್ದೀನಿ, ಎಲ್ಲದಕ್ಕೂ ಒಂದು ಅರ್ಧ ಕೆ ಜಿಯಿಂದ 1 ಕೆಜಿಯಷ್ಟು ಗೊಬ್ಬರನ ಇಟ್ಟಿದ್ದೀನಿ. ಆಗ ನನಗೆ ಇದು ರಾಸಾಯನಿಕ ಗೊಬ್ಬರಗಳ ವೆಚ್ಚವನ್ನು ತಗ್ಗಿಸೋದ್ರ ಜೊತೆಗೆ ನನಗೆ ಯಾವುದೇ ರಾಸಾಯನಿಕ ವಸ್ತುಗಳು ನನ್ನ ಗಿಡಗಳಿಗೆ ಸೇರಿಲ್ಲ ಅನ್ನೋದು ಒಂದು ಸಮಾಧಾನ. ಈಗ ನಮ್ಮಲ್ಲಿ ತೆಂಗಿನ ಮರಗಳಿದ್ದಾವೆ, ತೆಂಗಿನ ಮರಗಳಿಗೂ ನಾನು ಇಲ್ಲಿಂದನೇ ಗೊಬ್ಬರ ಇದು ಮಾಡ್ತೀನಿ. ಎಷ್ಟು ತೆಂಗಿನ ಮರಗಳು? ತೆಂಗಿನ ಮರಗಳು 14 ಇದೆ, 14 ತೆಂಗಿನ ಮರಗಳು. ತರಕಾರಿ ಎಲ್ಲ ಎಷ್ಟು ಕ್ಷೇತ್ರದಲ್ಲಿ ಬೆಳೀತೀರಿ? ಈಗ ನಾನು 1 ಎಕರೆಗೆ ಮೆಣಸಿನ ಗಿಡವನ್ನು, ಇನ್ನೊಂದು 1 ಎಕರೆಯಷ್ಟು ಬಾಳೆಯನ್ನು, ಜೊತೆಗೆ ಸೌತೆ. ಹೀಗೆ ನಂದೇನಾಗಿದೆ, ನನಗೆ ನನ್ನ ನಾಲೆಡ್ಜ್ ಅಂದರೆ ನಾನು ಕೃಷಿಯಲ್ಲಿ ನಾನು ನೋಡ್ಕೊಂಬಂದಿರೋದ್ರಿಂದ ಅವಾಗಿಂದ ಮಿಶ್ರ ಕೃಷಿಯನ್ನು ಮಾಡಬೇಕು ಅನ್ನೋದು ನನಗೆ ತುಂಬ ಹಂಬಲ. ತೆಂಗಿನ ಮರದ ಕೆಳಗಡೆ ಬಾಳೆಯನ್ನು ಹಾಕಿದ್ದೀನಿ, ಬಾಳೆಯ ನಡುವೆ ಸೌತೆಯನ್ನು ಹಾಕಿದ್ದೀನಿ. ಅಂದರೆ ಇಲ್ಲಿ ಬಾಳೆನೂ ಬೆಳೀತಾ ಇದೆ, ಸೌತೆ ಇದೆ, ತೆಂಗಿನ ಮರಗಳು ತೆಂಗಿನ ಫಲವನ್ನು ಮಾಮೂಲಿ ಕೊಡ್ತಾ ಇದೆ. ಆ ರೀತಿಯಾದಂಥ ಮಿಶ್ರ ಬೆಳೆ ಇಲ್ಲೂ ಅಷ್ಟೇ. ನಾನು ಅರಣ್ಯ ಕೃಷಿಯನ್ನು ಉತ್ತೇಜನಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಡೈರಿ ಸುತ್ತ ತ್ಯಾಗದ ಮರಗಳು, ಆಮೇಲೆ ಏನು ಸಿಲ್ವರು, ಹಾಗೆ ಹುಣಸೆ ಮರ ನನಗೆ ಉಪಯೋಗ ಅಂಥದ್ದು. ನನ್ನ ಈಗ ನನ್ನ ಡೈರಿ ಪಕ್ಕದಲ್ಲಿ ಸಪೋಟೊ ಗಿಡಗಳಿದೆ. ನಾನು ಅಂದ್ಕೊಂಡಿದ್ದೆ ಏನಂತ ಅಂದರೆ, ನನಗೆ ಏನು ತಿನ್ನೋದಕ್ಕೆ ಬೇಕಾಗುತ್ತೋ ಅಗತ್ಯ ಇರುತ್ತೋ ಹಣ್ಣುಗಳು, ಅವನ್ನ ನಾನು ಬೆಳ್ಕೊಂಡು ತಿನ್ನಬೇಕು ಅನ್ನೋದು ನನ್ನ ಅವಾಗಿನ ಪರಿಕಲ್ಪನೆ. ಅದಕ್ಕೆ 2 ಸಪೋಟೊ ಮರಗಳು, 2 ಮಾವಿನ ಮರ, 1-5 ಪಪ್ಪಾಯಿ, ಆಮೇಲೆ ನಿಂಬೆ ಗಿಡ, ಆಮೇಲೆ ನುಗ್ಗೆಕಾಯಿ, ಈ ರೀತಿ ಮರಗಳನ್ನು ನಾನು ನನ್ನ ಡೈರಿ ಅಂದರೆ ಈ ಹಸು ಸಾಕಾಣಿಕೆ ಕೇಂದ್ರದ ಸುತ್ತ ಹಾಕೊಂಡಿದ್ದೆ. ಅವಕ್ಕೆಲ್ಲ ನಮ್ಮದೇ ಗೊಬ್ಬರ, ನಾನು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಇದುವರೆಗೆ ಬಳಸಿಲ್ಲ. ಓ, ನಾನು ಅದನ್ನು ಮತ್ತೆ ನೋಡ್ತೀನಿ. ನಾವೇ ಹಣ್ಣು ಮಾಡ್ಕೋತೀವಿ, ಅಂದರೆ ಯಾವುದೇ ಸಿಂಪರಣೆ ಇಲ್ಲದೆ ನೆಲ್ಲಲ್ಲಿ ಹಾಕಿ ಸಪೋಟ ಕಿತ್ಕೊಂಡ್ಬಂದು ಅಲ್ಲಿ ಹಾಕಿ ಇದು ಮಾಡಿದ್ದೀನಿ. ನಾನು ಈಗ ನನ್ನ ಫಾರಮಲ್ಲೂ ಇದ್ದಾವೆ ಹಣ್ಣು ಮಾಡಿರೋ ಅಂತ ಹಣ್ಣುಗಳು, ಅವನ್ನೇ ತಿಂತೀನಿ, ನನ್ನ ಮಕ್ಳಿಗೂ ಅವನ್ನೇ ಕೊಡ್ತಾ ಇರ್ತೀನಿ. ಭಾಳ ಸಂತೋಷ ಆಗುತ್ತೆ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ. ಯಾಕಂದರೆ ಒಂದು ರೀತಿ ಈಗ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ, ನೀವು ಸಹ ದೇಶ ಸುತ್ತಿದ್ರಿ, ಅಲ್ಲಿರೋಂತಹ ವಿದ್ಯಮಾನಗಳನ್ನೆಲ್ಲ ಗಮನಿಸಿದ್ರಿ, ಜೊತೆಗೆ ಕೋಶ ಅಂತೂ ನೀವು ಪ್ರಾಧ್ಯಾಪಕರಾಗಿ ನೀವು ಓದಿದ್ರಿ, ಓದಿಸಿದ್ರಿ, ಬೋಧಿಸಿದ್ರಿ, ಎಲ್ಲ ಆಯಿತು. ಈಗ ಮರಳಿ ಮಣ್ಣಿಗೆ ಅನ್ನೋ ರೀತಿ ಕೃಷಿಗೆ ಮರಳಿದ್ದೀರಿ, ಇಲ್ಲಿ ಒಂಥರ ಭಾಳ ಸಂತೃಪ್ತಿಯ ಜೀವನವನ್ನು, ಬಹುಶಃ ನಿಮ್ಮ ಜೀವಮಾನದ ಹೆಚ್ಚಿನ ಸಂತೃಪ್ತಿಯ ದಿನಗಳು ಅಂತ ಇದನ್ನು ನಾವು ಭಾವಿಸ್ಬೋದಾ? ಖಂಡಿತವಾಗಿ. ನಾನು ಅನೇಕ ಒತ್ತಡಗಳಲ್ಲಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಾಗ, ನಾನು ಸಂಶೋಧನಾ ಸಂಸ್ಥೆನಲ್ಲಿ ಕೆಲಸ ಮಾಡಬೇಕಾದ್ರೆ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳಲ್ಲಿ ನಮಗೆ ಹಗಲು ರಾತ್ರಿ ಅನ್ನೋದು ಕಾಡಲ್ಲೇ ಇರ್ತಾ ಇದ್ದೆ. ಅನೇಕ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೆವು, ಎಷ್ಟು ಇಷ್ಟು ರಿಸ್ಕ್ ಅಲ್ವಾ ರಿಸ್ಕ್ ಮಾಡೋದು. ಆವಾಗಿನ ಕೆಲಸಕ್ಕೆ ನಮ್ಗೆ ಅದು ರಿಸ್ಕ್ ತಗೋತಾ ಇದ್ದೀವಿ ಅನ್ನಿಸ್ತಾ ಇತ್ತು. ಹೌದು, ತಗೋಬೇಕು. ಯಾಕಂದರೆ ನಾವೆಲ್ಲೋ ನಾವು ಯಾವುದೇ ಬುಡಕಟ್ಟು ಸಮುದಾಯಗಳನ್ನು ಹುಡ್ಕೊಂಡು ಹೋದರೂ ಅಲ್ಲಿ ಕಾಡೊಳಗೆ ಸಂಚಾರ. ಹೌದು, ನಮಗೆ ನಾನು ಸಂಶೋಧನೆ ಅಂದರೆ PhD ಮಾಡೋ ಟೈಮಲ್ಲಿ ನಾವು ನಮಗೆ ಯಾವುದೇ ಆದಂಥ ಬೇರೆ ಸೌಲಭ್ಯಗಳಿಲ್ಲ, 2-wheeler ಇತ್ತು, 2-wheelerಲ್ಲೇ ಹೋಗ್ತಾ ಇತ್ತು. ಈಗ ತಿತ್ತುಮತ್ತಿ ಅಂತ ಪ್ರದೇಶ, ಬಳ್ಳೆಹಾಡಿ ಅಂತ ಅಂದ್ಬಿಟ್ಟು HD Kote ಅಂತ ಪ್ರದೇಶಗಳಲ್ಲಿ ನಾವು 2-wheelerನ ಬಳಸಿ ಹೋಗಿದ್ವಿ. ಅಲ್ಲಿ ನಮಗೆ ರಾತ್ರಿ ಹೊತ್ತು ಅಲ್ಲೇ ತಂಗುವಂತಹ ಕೆಲಸಗಳಿರ್ತಾ ಇತ್ತು. ಅನೇಕ ಇದೇ ರೀತಿ ಎಲ್ಲ ಒತ್ತಡಗಳಲ್ಲೂ ನಾವು ಆಯಗಾರರ ಸಂಕಥನ ಅನ್ನೋ ಒಂದು ಪುಸ್ತಕವನ್ನು ಬರೀಬೇಕಾದ್ರೆ ನಾನು ಇಡೀ ಹಾಸನ ಜಿಲ್ಲೆ ಮತ್ತು ಇದನ್ನ ಅಲ್ಲಿನ ಆಯಗಾರರನ್ನ ಸಂಪರ್ಕ ಮಾಡೋದು 2-wheelerಲ್ಲೇ, ಅಷ್ಟು ಒತ್ತಡಗಳಲ್ಲಿ ಕೆಲಸ ಮಾಡ್ತಾ ಇತ್ತು. ಅದೆಲ್ಲ ಆದ್ಮೇಲೆ ಅದು ಒಂದು ಹಂತ, ಆ ಆವಾಗ ನನಗೆ ಶಕ್ತಿಗೆ ಅನುಗುಣವಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ, ಮಾಡ್ತಾ ಇದ್ವಿ. ಆಗ ನಾನು ಮಾಡ್ತಾ ಇರೋದು ಸರಿ ಸರಿ ಅನ್ನಿಸ್ತಾ ಇತ್ತು. ಇವಾಗಲೂ ಅದೇನು ತಪ್ಪು ಅಂತ ನಾನು ಯಾವತ್ತೂ ಭಾವನೆ ಮಾಡಿಕೊಂಡಿಲ್ಲ. ಇವತ್ತಿಗೂ ನನ್ನ ಸಂಶೋಧನೆಗಳು ನಿಂತಿಲ್ಲ. ಏನು ಬುಡಕಟ್ಟು ಮಹಿಳೆ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಅನ್ನೋ ಹಂತದಲ್ಲಿ ಒಂದು ಅರ್ಧಕ್ಕೆ ಬರೆದಿದ್ದೀನಿ. ಹಾಗೆ ಅಲೆಮಾರಿ ಮಹಿಳೆ ಅಂದರೆ ಇಲ್ಲಿನ ಅಲೆಮಾರಿ ಮಹಿಳೆ ಅಂತ ಅಂದರೆ ಉದ್ಯೋಗಗಳನ್ನು ಅರಸಿ ಊರಿಂದ ಊರಿಗೆ ಚಲಿಸುವಂತಹ ಮಹಿಳೆ ಬಗ್ಗೆ, ಅವಳ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನಾನು ಬೆಳಕು ಚೆಲ್ಲಬೇಕು ಅನ್ನೋ ಕಾರಣಕ್ಕೆ ಅದು ಬರಿತಾ ಇದ್ದೀನಿ. ಆ ನನ್ನ ಓದು ಇವತ್ತಿಗೆ ಅಥವಾ ಈಗ ಹಂತಕ್ಕೆ ನಮಗೆ ಮುಗಿಬೇಕು ಅಂತ ಏನಿಲ್ಲ, ನಿರಂತರವಾಗಿರುತ್ತದೆ ಅದು ಓದು ಯಾವಾಗಲೂ. ನಾನು ಆ ನಿಟ್ಟಿನಲ್ಲಿ ನನಗೆ ಯಾವುದ್ರ ಮೇಲೆ ನಾನು ಫೋಕಸಿಂಗ್ ಅಂದರೆ ನಾನು ಕೇಂದ್ರೀಕರಿಸಿದ್ರೆ ಇದು ಸಮಾಜಕ್ಕೆ ಒಂದು ಇದಾಗಿ ನೀಡಬಹುದು ಅಂದಾಗ ನನಗೆ ಮೊದಲು ಬಂದಿದ್ದು ಅಲೆಮಾರಿ ಮಹಿಳೆ. ಯಾಕೆಂದರೆ ನಾನು ಅನೇಕ ಹಳ್ಳಿಗಳಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಈ ಕುರಿ ಕಾಯುವ ಸಮುದಾಯ ಕುರಿಯನ್ನು ಅಟ್ಕೊಂಡು ಹೋದಾಗ ಅವನ ಮಕ್ಕಳು, ಅವನ ಹೆಂಡತಿ, ಅವನ ಸಂಸಾರವೇ ಅಲ್ಲಿ ಹೋಗಿ ಆ ಊರಲ್ಲಿ ತಂಗುವಂತಹ ಇದಿತ್ತು. ಆಗ ನನಗನ್ಸಿದ್ದು ಹೌದು, ಇಂತಹ ಅಲೆಮಾರಿ ಮಹಿಳೆಯರು ಹಲವಾರು ಜನರಿದ್ದಾರೆ, ಅವ್ರ ಬಗ್ಗೆ ಅಧ್ಯಯನಗಳನ್ನು ಕೈಗೊಳ್ಬೇಕು, ಇದ್ರ ಬಗ್ಗೆ ಒಂದಿಷ್ಟು ಬೆಳಕನ್ನು ಚೆಲ್ಲಬೇಕು ಅನ್ನಿಸ್ತು. ಅದೇ ರೀತಿ ನಮ್ಮಲ್ಲಿ ಅನೇಕ ಸಮುದಾಯಗಳು ಬರೆದಿದ್ದಾರೆ ಸುಮಾರು ಜನ, ಎಲ್ಲ ಹಂತದಲ್ಲೂ ನಾವು ವಿಶ್ವವಿದ್ಯಾಲಯದಲ್ಲಿದ್ದಾಗ ಎಲ್ಲರೂ ಯಾವ್ಯಾವ ರೀತಿಯಾದಂತಹ ಸಮುದಾಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಅಂತ ನೋಡಿದ್ದೀವಿ. ಆ ನಿಟ್ಟಿನಲ್ಲೇ ನಮಗೆ ಈ ಅಕ್ಕಿ ಬಿಕ್ಕಿ ಸಮುದಾಯದ ಮಹಿಳೆ, ಹಾಗೇನೆ ಇಲ್ಲಿ ಒಂದು ಅವರು ಯಾವ ಸಮುದಾಯ ಅಂತ ನೋಡಿಲ್ಲ, ಆ ಹಸುಗಳನ್ನು ಅಟ್ಕೊಂಡು ಕೋಲೆ ಬಸವನ್ನು ಆಡಿಸ್ಕೊಂಡು ಊರಿಂದ ಊರಿಗೆ ತೆರಳ್ತಾರೆ. ಈ ಇವರ ಮೇಲೆಲ್ಲ ನಾನು ಬೆಳಕನ್ನು ಚೆಲ್ಲಬೇಕು ಅಂತ ನಾನು ಸಂಶೋಧನೆ ತೊಡಗಿದ್ದೀನಿ. ಆ ಒತ್ತಡದ ನಡುವೆ ಕೆಲಸ ಮಾಡ್ತಾ ಇದ್ವಲ್ಲ, ಅದೆಲ್ಲ ಒತ್ತಡಕ್ಕಿಂತ ಈಗ ಒಂದಿಷ್ಟು ಜನಕ್ಕೆ ಕೆಲಸನೂ ಕೊಟ್ಟು ನನಗೆ ಒಂದಿಷ್ಟು ಸಂತೃಪ್ತವಾದಂಥ ಅಂದರೆ ಏನೋ ಸಮಾಧಾನದ ಒಂದು ಹಂತದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಭಾಳ ಸಂತೋಷ ಡಾಕ್ಟರ್ ಮೋಹನ್ ಕುಮಾರ್ ಅವರೇ. ಇಷ್ಟೊತ್ತು ಕಾರ್ಯಕ್ರಮ ಕೇಳ್ತಿದ್ದಂಥವ್ರಿಗೆ ಒಂದಿಷ್ಟು ಕುತೂಹಲ, ಇನ್ನಷ್ಟು ವಿಚಾರಗಳನ್ನು ಕೇಳುವಂತಹ ಒಂದು ತವಕ ಇವೆಲ್ಲ ಇದ್ದೇ ಇರುತ್ತೆ ಸಹಜವಾಗಿ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಮೂರು ಸಾರಿ ಕನ್ನಡದಲ್ಲಿ ನಿಧಾನವಾಗಿ ಹೇಳಿ ಆಸಕ್ತರು ನಿಮ್ಮನ್ನು ಸಂಪರ್ಕಿಸಿ ನಿಮ್ಮಿಂದ ಯಾವ ರೀತಿ ಮಾಹಿತಿ ಮಾರ್ಗದರ್ಶನ ಪಡೀಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೋ ಆ ರೀತಿ ಪಡ್ಕೊಳ್ಳಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಮೂರು ಸಾರಿ ಕನ್ನಡದಲ್ಲಿ ನಿಧಾನಕ್ಕೆ ಹೇಳಿ. 9408 0059 157 9408 0059 157 ಇನ್ನೊಂದು ಸಾರಿ 9408 0059 157 ಇದು ನನ್ನ ದೂರವಾಣಿ ಸಂಖ್ಯೆ. ಯಾವ ಸಮಯದಲ್ಲಾದರೂ ಫೋನ್ ಮಾಡಿದ್ರೆ ನಾನು ಖಂಡಿತ ಮಾಹಿತಿಯನ್ನು ಹಂಚ್ಕೋತೀನಿ. ಇದರಿಂದ ಯಾರಿಗಾದರೂ ಯುವಕರು ಅಥವಾ ಇನ್ಯಾರೋ ಈ ನಮಗೆ ಈ ಕೆಲಸವನ್ನು ಮಾಡೋದ್ರಿಂದ ನಾವು ಆರ್ಥಿಕವಾಗಿ ಮುಂದುವರಿಬಹುದು ಅಂತ ಅಂದ್ಕೊಳ್ಳೋ ಅಂಥ ಯುವಕರು ಖಂಡಿತ ಕಾಲ್ ಮಾಡಲಿ. ನಾನು ಖುದ್ದಾಗಿ ನನ್ನ ಹೆಚ್ಚು ಸಮಯವನ್ನು ನನ್ನ ಇದು ಫಾರಮಲ್ಲೇ ಕಳೀತಾ ಇರ್ತೀನಿ, ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅವ್ರಿಗೆ. ಬಹಳ ಸಂತೋಷ, ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಹೈನು ರಾಸುಗಳ ಪಾಲನೆ ಮತ್ತು ಆರ್ಥಿಕ ಅಭಿವೃದ್ಧಿ ಕುರಿತು ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಸನ್ಯಾಸಿಪುರದಲ್ಲಿ ಹೈನು ಉದ್ಯಮಿಯಾಗಿರುವ ಡಾ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಯೋಜನೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀಮತಿ ಕೆಪಿ ಮಂಗಳಾ ಅವರೊಂದಿಗೆ ಸಂದರ್ಶನವಿದೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है